ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆರು ಗಂಟೆ 51 ನಿಮಿಷ ಕೇಳ್ತಾ ಇದ್ದೀರಾ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಈಗ ಕೇಳೋಣ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು. ಒಂದು ಗೂಡು ಕಟ್ಟುವ ನಾವು ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ ಒಂದು ಗೂಡುವ ನಾವು ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ ನಿಟ್ಟೆಯಿಂದ ದುಡಿದು ಮಡಿದು ನಾಡಿ ನಿಲ್ಗೆ ದೃಷ್ಟಿ ಇಟ್ಟು ರಾಷ್ಟ್ರ ಲಕ್ಷ್ಯ ಕಾಯುವ ನಿಷ್ಠೆಯಿಂದ ದುಡಿದು ಮಡಿದು ನಾಡಿ ನೀರಿಗೆ ಕೈಯುವ ಸ್ಪಷ್ಟ ದೃಷ್ಟಿ ಇಟ್ಟು ರಾಷ್ಟ್ರ ಲಕ್ಷ್ಯ ಕಾಯುವ ದುಷ್ಟ ನಿಲುವಿನಲ್ಲೇ ನಮ್ಮ ಧೃತಿಯ ಪಟ್ಟುಗೊಳಿಸುವ ಶ್ರೇಷ್ಠರೆಂದೇ ನಮ್ಮ ನಾವು ಜಗಕ್ಕೆ ತೋರಿಕೊಳ್ಳುವ ಒಂದುಗೂಡುವ ನಾವು ರಾಷ್ಟ್ರ ಕಟ್ಟುವ ರಾಷ್ಟ್ರ ಕಟ್ಟುವ ಒಂದುಗೂಡುವ ನಾವು ರಾಜ್ಯ ಕಟ್ಟುವ ಗಟ್ಟಿ ರಾಜ್ಯ ಕಟ್ಟುವ ಆ ಬಿಟ್ಟು ಜಾತಿ ಮತದ ಹಮ್ಮು ನಿಷ್ಠೆಯಿಂದ ನುಗ್ಗುವ ಸುತ್ತು ಭಾಷೆ ವೇಷ ದ್ವೇಷ ಗಟ್ಟಿ ಘೋಷ ಗೈಯುವ ಬಿಟ್ಟು ಜಾತಿ ಮತದ ಹಮ್ಮು ನಿಷ್ಠೆಯಿಂದ ನುಗ್ಗುವ ಭಾಷೆ ವೇಷ ದ್ವೇಷ ಗಟ್ಟಿ ಘೋಷ ಗೈಯುವ ನಾಡಿದೊಂದು ನಾವಿದೊಂದು ನಮ್ಮದೊಂದೇ ಧ್ಯೇಯವು ಕೂಡಿ ತುಳಿದು ದುಳಿಯ ನೆತ್ತಿ ಬೆಳೆಸುವಂತ ಕಾರ್ಯವು ಒಂದುಗೂಡುವ ನಾವು ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ ಒಂದುಗೂಡುವ ನಾವು ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ ಬಯಸುವವು ಭಾರತ ಪುರುಷ ಹೇಳು ಎದ್ದೇಳು ಎದ್ದೇಳು ಎದ್ದೇಳು ಸತ್ಯ ಅಮ್ಮಯ ಅಚಲ ಧರ್ಮವೆಂದು ಜೀವದಯೇ ಸಕಲ ಭಾಗ್ಯವೆಂದು ಸಮತೆಯಮ್ಮಯ ಹಿರಿಯ ಧ್ಯೇಯವೆಂದು ಸಾರಲೇಳು ಏಳು ಎದ್ದೇಳು ಭಾರತ ಪುರುಷ ಪ್ರಜಾಪ್ರಭುತ್ವನೇ ಅಮ್ಮಯ ಉಸಿರೆಂದು ಅದಕ್ಕಾಗಿ ಕಟ್ಟಿಂದು ಕಂಕಣವನು ಮಾಡು ಪ್ರತಿಜ್ಞೆಯ ಮಾಡು ದೇಶ ರಕ್ಷಣೆಗೆ ಜೀವ ಮುಡಿಸದು ಎದ್ದೇಳು ಭಾರತ ಪುರುಷ ವಿಶ್ವ ಶಾಂತಿಯ ಬಯಸುವ ಓ ಭಾರತ ಪುರುಷ ವಿಶ್ವ ಶಾಂತಿಯ ಬಯಸುವ ಓ ಭಾರತ ಪುರುಷ ಲೋಕದ ಜನಕ್ಕೆ ಲೋಕ ಧರ್ಮಕ್ಕೆ ಕಾರುಜಯವಾಗಲೆಂದು ಕಾರುಜಯವಾಗಲೆಂದು ಎದ್ದೇಳು ಭಾರತ ಪುರುಷ ಏಳು ಎದ್ದೇಳು ಎಚ್ಚರಾಗು ಏಳು ಏಳು ಎದ್ದೇಳು ಎಚ್ಚರಾಗು ಏಳು ವಿಶ್ವ ಶಾಂತಿಯ ಬಯಸುವವು ಭಾರತ ಪುರುಷ ಏಳು ಎದ್ದೇಳು ಎದ್ದೇಳು ಎದ್ದೇಳು ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ ಈಗ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಕೃಷಿರಂಗ

ಇರುತ್ತೆ. ಅದು ಈ ರೋಗ ರುಜಿನಿಗಳಿಂದ ನಮ್ ದೇಹಕ್ಕೆ ನಿರೋಧಕ ಶಕ್ತಿ ಕೊಡುತ್ತೆ, ನಿರೋಧಕ ಶಕ್ತಿ ಕೊಡುತ್ತೆ. ಮಕ್ಕಳಿಗೆ ಈ ಶ್ರೀಕರಣಿ ಅಂತ ಮಾಡ್ಕೊಡ್ತಾರೆ. ಹೌದು ಹೌದು, ಅದು ತುಂಬಾ ಒಳ್ಳೇದು. ಹಾ, ಎಲ್ಲ ಒಳ್ಳೇದು. ಆದಷ್ಟು ಅನ್ನಂಗ ಇರುತ್ತೆ, ಅನ್ನಂಗ ಇರುತ್ತೆ, ಸಿ ಅನ್ನಂಗ ಇರುತ್ತೆ. ಆದಷ್ಟು ತಾಜಾ ರೂಪದಲ್ಲಿ ಸೇವಿಸೋದು ಒಳ್ಳೇದು. ಆಮೇಲೆ ಕಡಿಮೆ ಖರ್ಚಿನಲ್ಲಿಯೇ ಉತ್ತಮ ಗುಣಮಟ್ಟದ ಹಣ್ಣಿನ ಸ್ಕ್ವಾಶ್, ಜ್ಯಾಮ್, ಈಗ ನಾನು ಹೇಳ್ಕೊಟ್ಟಂಗೆ ಮುಂತಾದ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮನೆಯಲ್ಲೇ ನೀವು ತಯಾರಿಸ್ಕೊಳ್ಳಿ. ಮತ್ತೆ ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳ ಶೇಖರಣೆ ಮಾಡಿ ಅಭಾವ ಕಾಲದಲ್ಲಿ ದೊರೆಯುವಂತೆ ಮಾಡಿ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ ಪಡೆಯುವ ಗುರಿ ಇರಿಸಿಕೊಳ್ಬೇಕು. ಆದ್ರಿಂದ ಈ ಮಾವಿನ ಹಣ್ಣಿನಲ್ಲಿರುವಂತಹ ಪೌಷ್ಟಿಕಾಂಶಗಳು ಮತ್ತೆ ಇದರ ಮೌಲ್ಯವರ್ಧನೆ ಬಗ್ಗೆ ನಮ್ಮ ರೈತ ಮಹಿಳೆಯರಿಗೆ ಒಂದು ಪರಿಚಯವನ್ನು ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಡಾಕ್ಟರ್ ಕಲ್ಪನಾ ಅವರೇ, ವಿವರವಾದಂತಹ ಮಾಹಿತಿ ಮಾಡಿಕೊಟ್ರಿ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಾವಿನ ಹಣ್ಣಿನ ಮೌಲ್ಯವರ್ಧನೆ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಕಲ್ಪನಾ ಅವರೊಂದಿಗೆ ಇದುವರೆಗೂ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. भैया जी, एक चाय का पैकेट देना. ये लीजिए, 50 रुपए दीजिए. रुकिए, मुझे MRP चेक करने दीजिए. MRP? जी, MRP और उसके अलावा और भी बहुत कुछ चेक करना होता है, जैसे वेट, क्वांटिटी, कंज्यूमर केयर नंबर, फूड प्रोडक्ट्स और कॉस्मेटिक की बेस्ट बिफोर डेट. इतना कुछ? हाँ, हर जागरूक उपभोक्ता को पता होना चाहिए कि पैकेज्ड कमोडिटी की खरीदारी हमेशा उस पर लिखी जानकारी देखकर ही करनी चाहिए. उपभोक्ता मामले विभाग, भारत सरकार. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಂಚಿರಾಯಸ್ವಾಮಿ ಮತ್ತು ಸಂಗಡಿಗರಿಂದ ಭಜನೆ ಪದ. ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈಗ ಭಜನೆ ಪದ. ಪಡೆದವರ ಕಂದ ನೋಡಿದರೋ